ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾ ಚುನಾವಣೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಕ್ತಾಯ, ನಾಳೆ ಪರಿಶೀಲನೆ. ಸ್ವೀಪ್ ಸಮಿತಿ ವತಿಯಿಂದ ವಿವಿಧ ಜಿಲ್ಲೆಗಳಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮ. ನಾಗರಿಕ ಸೇವಾ ದಿನ, ಅಧಿಕಾರಿಗಳನ್ನುದ್ದೇಶಿಸಿ ನಾಳೆ ಪ್ರಧಾನಿ ಭಾಷಣ. ರಾಜ್ಯದ 11 ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಭದ್ರಾವತಿ, ಸಮಯ 6:51. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಸಲ ಹಬ್ಬಕ್ಕೆ ನಮ್ಮ ಹಳ್ಳಿಗೆ ಬರೋ. ಆ ಹಳ್ಳಿಗೆಲ್ಲ ಯಾರೋ ಬರ್ತಾರೆ. ನೀನು ಬಿಜೆಪಿ ಸರ್ಕಾರ ಬಂದ್ಮೇಲೆ ಯಾವ ಹಳ್ಳಿಗೂ ಹೋಗಿಲ್ಲ ಅನ್ಸುತ್ತೆ. ಹೌದಾ? ಅಂತದೇನ್ ಮಾಡಿದ್ದಾರೆ ಬಿಜೆಪಿ ಸರ್ಕಾರದವರು? ಈಗ ಮನೆ ಮನೆಗೆ ನೀರ್ ಕೊಟ್ಟಿದ್ದಾರೆ, ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ, ಟಾಯ್ಲೆಟ್ ಕಟ್ಸಿದ್ದಾರೆ, ಆಮೇಲೆ ರೋಡ್ ಮಾಡಿದ್ದಾರೆ, ಇಂಟರ್ನೆಟ್ ಇದೆ, ಸಿಟಿಯಲ್ಲಿ ಸಿಗೋ ಎಲ್ಲ ಸೌಕರ್ಯಗಳು ಹಳ್ಳಿಯಲ್ಲಿ ಸಿಗ್ತಾ ಇದೆ. ಓ ಹೌದಾ? ಯಾವಾಗ ಬರ್ಲಿ? ನಾಳೆನೂ ಹೊರಡ್ತಾ ಇದ್ದೀನಿ, ನೀನು ಬಂದ್ಬಿಡು. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಗೆ ಭರವಸೆ, ಬಿಜೆಪಿಗೆ ಮತ ನೀಡಿ. ಎಲ್ಲರಿಗೂ ನಮಸ್ಕಾರ. ನಾನು ಸೆಲ್ವಮಣಿ, ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಕೆಲಸ ಮಾಡ್ತಾ ಇದ್ದೀನಿ. ಬರುವ 26 ಸಂಜೆ 7:30 ತನಕ ವಿಧಾನಸಭಾ ಎಲೆಕ್ಷನ್ ಪರವಾಗಿ ನಮ್ಮ ಆಲ್ ಇಂಡಿಯಾ ರೇಡಿಯೋದಲ್ಲಿ ನೇರ ಪ್ರಸಾರವನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಈಗ ನಾವು ನೇರವಾಗಿ ಮಾತಾಡೋಣ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಸ್ನೇಹ ಲೋಖಂಡೆ, ಶಿವಮೊಗ್ಗ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ. ಬರುವ 26 ಆಕಾಶವಾಣಿಯಲ್ಲಿ 6:50-7:30 ನಾನು ಆಕಾಶವಾಣಿಯಲ್ಲಿ ಇರ್ತೀನಿ. 10 ಚುನಾವಣೆ ಬರ್ತಾ ಇದೆ, ಆ ಚುನಾವಣೆ ಸಲುವಾಗಿ ಮಾತಾಡೋಣ, ನಿಮ್ ಜೊತೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಕೇಳುಗರೆ, ಚುನಾವಣೆಗೆ ಹಾಗೂ ಸ್ವೀಪ್ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 0828227801 ಹಾಗೂ 2749900 ಹಾಗೂ ವಾಟ್ಸ್ಆಪ್ ಮೆಸೇಜ್ ಮಾಡಲು ಮೊಬೈಲ್ ಸಂಖ್ಯೆ 9481572606. ನೆನಪಿಡಿ, 26 ಬುಧವಾರ ಸಂಜೆ 6:51-7:30 ಚುನಾವಣೆಗೆ ಸಂಬಂಧಿಸಿದಂತೆ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೀಡಿಯಂ ವೇವ್ ತರಂಗಾಂತರ 444.44 ಮೀಟರ್ಗಳು ಹಾಗೂ ಎಫ್ಎಂ ತರಂಗಾಂತರ 103.5 ಮೆಗಾಹರ್ಟ್ಸ್ ಇಲ್ಲಿ ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮೊದಲಿಗೆ ಅಡಿಕೆ ಹಾಗೂ ಭತ್ತದ ಕೃಷಿ ಅನುಭವ ಕುರಿತು ತರೀಕೆರೆ ತಾಲೂಕು ಎಂಎಂ ಜಗದೀಶ್ ಅವರೊಡನೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜಗದೀಶ್ ಎಂಬ ರೈತರು ನಮ್ಮೊಂದಿಗಿದ್ದಾರೆ. ಅವರು ತಮ್ಮಲ್ಲಿರ್ತಕ್ಕಂತಹ ಜಮೀನಿನಲ್ಲಿ ಅಡಿಕೆ ಭತ್ತ ಇವನ್ನ ಬೆಳ್ಕೊಂಡಿದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನ ಅವರಿಂದನೇ ಕೇಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಜಗದೀಶ್ ಅವರೇ. ನಮಸ್ಕಾರ. ನಮಸ್ಕಾರ ಜಗದೀಶ್ ಅವರೇ. ತಮ್ಮ ಒಂದು ಕೃಷಿ ಅನುಭವವನ್ನು ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಪ್ರಾರಂಭದಲ್ಲಿ ತಾವು ಏನ್ ಮಾಡ್ತಾ ಇದ್ರಿ, ಯಾವ ರೀತಿ ಕೃಷಿಗೆ ಬಂದ್ರಿ? ನಾವು, ನಮ್ ತಂದೆ ಜಮೀನ್ ಇತ್ತು, ನಾವು ಜಮೀನಲ್ಲೇ ಕೃಷಿ ಮಾಡ್ತಾ ಇದೀವಿ. ನಮ್ ತಂದೆಗೆ 2 ಮಕ್ಕಳು, ಅದರಲ್ಲಿ ನಮ್ ತಮ್ಮ ಡಿಪ್ಲೊಮಾ ಮಾಡ್ಕೊಂಡು ಬೆಂಗಳೂರಿಗೆ ಕೆಲ್ಸಕ್ಕೆ ಹೋದ. ಅವನ್ ಕೆಲ್ಸಕ್ಕೆ ಹೋದ್ಮೇಲೆ ನಾವು ಮನೇಲಿ ಇರ್ಬೇಕಾಯ್ತು, ಹಾಗಾಗಿ ನಾವು ಮನೆಯಲ್ಲೇ ಇಟ್ಕೊಂಡು ಕೃಷಿ ಮಾಡ್ಕೊಂಡಿದೀವಿ. ಸರ್, ಈ ಒಂದು ಕೃಷಿಗೆ ಬರ್ಲಿಕ್ಕೆ ಕಾರಣವೇನು ಅಂತೀರ? ಅಂದ್ರೆ ಅದೇ, ನಮ್ ತಂದೆ ಜಮೀನ್ ಮಾಡ್ತಾ ಇದ್ರು, ತಂದೆ ಜಮೀನಿಂದ ನಾವು ಮಾಡ್ತಾ ಇರೋದು. ನಾವೇನು ಕೃಷಿಗಾಗಿ ಈ ಜಮೀನ್ ತಗೊಂಡಿಲ್ಲ, ನಮ್ ತಂದೆ ಬಿಟ್ಟೋಗಿದ್ದ ಜಾಗನ ನಾವು ಮಾಡ್ತಾ ಇದೀವಿ. ಫಸ್ಟು ಭತ್ತ ಮಾಡ್ತಾ ಇದ್ವಿ, ಆಮೇಲೆ ಸ್ವಲ್ಪ ಒಂದು 300 ಗಿಡ, 400 ಗಿಡ ಈ ತರ ಹಾಕೊಂಡು ಒಂದ್ 4-5 ಸ್ಟೆಪ್ ಒಂದೆರಡು ಎಕರೆ ಜಮೀನು ಅಡಿಕೆ ಮಾಡಿದ್ವಿ. ಈಗ ಮತ್ತೊಂದು 1-1.5 ಅಡಿಕೆ ಮಾಡಿದ್ದೀವಿ. ಒಟ್ಟು ಈಗ ಒಂದು 3.5 ಅಡಿಕೆ ಬೆಳೀತಾ ಇದೀವಿ. ಇನ್ನು 1.5 ಭತ್ತ ಬೆಳೀತಾ ಇದ್ದೀವಿ. ಭತ್ತದಿಂದ ಅಡಿಕೆಗೆ ಹೋಗೋಕೆ ಕಾರಣ ಏನು ಅಂತೀರಿ? ಕಾರಣ ಅಂತಂದ್ರೆ ಭತ್ತ ಶಾರ್ಟ್ ಟರ್ಮು, ಆಮೇಲೆ ಅದಕ್ಕೆ ಕಾಲಕ್ಕೆ ತಕ್ಕಂತೆ ಕೆಲಸ ಮಾಡ್ಬೇಕು. ಯಾವಾಗ ನೆಟ್ಟಿ ಮಾಡ್ಬೇಕು, ಯಾವಾಗ ಗೊಬ್ಬರ ಹಾಕ್ಬೇಕು, ಯಾವಾಗ ನೀರು ಕಟ್ಟಬೇಕು, ಅದೆಲ್ಲ ಮಾಡ್ಬೇಕು. ಅದೇ ಅಡಿಕೆಗಾದ್ರೆ ನಾವು ಅಡಿಕೆ ಪ್ಲಾಂಟಿಂಗ್ ಮಾಡ್ತೀವಿ, ಮಾಡಿ ಅಕಸ್ಮಾತ್ ಏನಾರು ನಮಗೆ ಇದು ಮಾಡಕ್ಕಾಗ್ಲಿಲ್ಲ, ಏನಾದ್ರು ಗೊಬ್ಬರ ಹಾಕಕ್ಕಾಗ್ಲಿಲ್ಲ ಅಂತಂದ್ರೆ ಒಂದ್ ವರ್ಷ ಎರಡು ವರ್ಷ ಹಾಳ್ಬಿಟ್ರು ಗಿಡ ಹಾಳಾಗಲ್ಲ, ನಡ್ಕೊಂಡು ಹೋಗುತ್ತೆ. ಕೊನೆಗೆ ಸ್ಟ್ಯಾಂಡಿಂಗ್ ಕ್ರಾಪ್ ಆದ್ರಿಂದ ಇದು ಸ್ವಲ್ಪ ಲಾಭ ಜಾಸ್ತಿ ಬರುತ್ತೆ ಅನ್ನೋ ಇದಕ್ಕೋಸ್ಕರ ನಾವು ಅಡಿಕೆನೂ ಮಾಡಿದ್ವಿ, ಭತ್ತ ಈಗ ಮಾಡ್ತಾ ಇದೀವಿ. ಎಷ್ಟು ವರ್ಷ ಭತ್ತ ಮಾಡಿದ್ರಿ? ಭತ್ತ ಸಾಮಾನ್ಯ ಒಂದು 20-25 ವರ್ಷದ ತನಕನೂ ಈಗಲೂ ಭತ್ತ ಮಾಡ್ತಾ ಇದೀವಿ. ಅಂದ್ರೆ ಜಮೀನ್ ಕಡಿಮೆ ಮಾಡ್ಕೊಂಡಿದೀವಿ ಅಷ್ಟೇ. ಭತ್ತನೂ ಮಾಡ್ತಾ ಇದೀವಿ, ಅಡಿಕೆನೂ ಬೆಳೀತಾ ಇದೀವಿ. ಯಾವ ಭತ್ತ ಹಾಕಿದಿರ ತಾವು? ನಾವು ಈ ಜ್ಯೋತಿ ಭತ್ತ ಹಾಕಿದ್ವಿ. ಜ್ಯೋತಿ ಭತ್ತ ಈ ಸಲ ಸ್ವಲ್ಪ ಎಲ್ಲ ರೋಗ ಬಂದು ಬೆಳೆ ಸರಿಯಾಗಿ ಬರಲೇ ಇಲ್ಲ. ಭತ್ತ ಗಟ್ಟಿ ಭತ್ತ ಬರೋದಕ್ಕಿಂತ ಜೋಳಿನ ಭತ್ತನೇ ಜಾಸ್ತಿ ಆಗ್ಬಿಟ್ಟಿದೆ. ಆಮೇಲೆ ರೋಗ ಸ್ವಲ್ಪ ಜಾಸ್ತಿ ಈಗ ಭತ್ತಗಳಿಗೆ, ಅದಾದ್ರೆ ಸ್ವಲ್ಪ ನಮಗೆ ಇಳುವರಿ ಕಮ್ಮಿ ಆಗುತ್ತೆ. ಆಮೇಲೆ ಲೇಬರ್ಗಳು ಸಿಗಲ್ಲ, ಲೇಬರ್ ಪ್ರಾಬ್ಲಮ್ ಇದೆ. ಅಂದ್ರೆ ಲೇಬರ್ ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾರೆ, ಹಾಗಾಗಿ ಭತ್ತ ನೆಟ್ಟಿ ಮಾಡಕ್ ಸಿಕ್ಕಿದ್ರು ಕಟಾವು ಮಾಡೋದಕ್ಕೆ ಸಿಕ್ಕಲ್ಲ. ಕಟಾವು ಮಾಡಕ್ಕೆ ನಾವು ಮಿಷಿನ್ ಇದನ್ನ ಅವಲಂಬಿಸಬೇಕಾಗುತ್ತೆ, ಆದ್ರಿಂದ ಭತ್ತ ಸ್ವಲ್ಪ ಕಷ್ಟ ಆಗುತ್ತೆ. ಭತ್ತದ ಕೃಷಿ ಬಗ್ಗೆ ಹೇಳಿದ್ರೆ ಯಾವ ರೀತಿಯಾದ ಕೃಷಿ ಮಾಡ್ತಾ ಇದ್ದೀರಿ, ಅದನ್ನ ಯಾವ ರೀತಿ ನಾಟಿ ಮಾಡೋ ಪದ್ಧತಿ ಆಗಿರ್ಬೋದು, ಯಾವ ರೀತಿ ಅಂತ? ಭತ್ತದ್ದು ನಾವೇನ್ ಮಾಡ್ತೀವಿ, ಫಸ್ಟ್ ಬೆಡ್ ಮಾಡ್ಕೊಂಡು ಸಸಿ ಬಿಡ್ತೀವಿ. ಭತ್ತನ ಒಳ್ಳೆ ಭತ್ತನ ಕೃಷಿ ಇಲಾಖೆಯಿಂದನೂ ಅಥವಾ ನಾವೆಲ್ಲ ಬೇರೆ ಕಡೆಯಿಂದ ಭತ್ತ ತಗೊಂಬಂದು ಅದನ್ನ ಒಂದು 50-75 kg ಪ್ಯಾಕೆಟ್ ಇರುತ್ತೆ, ಅದನ್ನ ತಗೊಂಬಂದು ಬಿಡ್ತೀವಿ, ಬೆಡ್ ಮಾಡಿ ಬಿಡ್ತೀವಿ. ನೀರು ಹಾಯಿಸಿ ಗೊಬ್ಬರ ಯೂರಿಯಾ ಎಲ್ಲ ಹಾಕಿ ಸಸಿ ಬೆಳ್ಕೊಳ್ತೀವಿ. ಅಷ್ಟೊತ್ತಿಗೆ ಗದ್ದೆ ಎಲ್ಲ ಉಳುಮೆ ಮಾಡಿ ಪದ ಎಲ್ಲ ಸುತ್ತ ಕೆತ್ತಿ ಒಳಮಣ್ಣು ಮಾಡಿ ಎಲ್ಲ ಗದ್ದೆ ಕೆಸರು ಮಾಡಿ ಹದ ಮಾಡಿ ಇಟ್ಕೊಳ್ತೀವಿ. ಯಾವತ್ತಾರು ಒಂದು ದಿವಸ ಒಂದು ಸ್ವಲ್ಪ ಜನ ಕರ್ಕೊಂಡ್ಬಂದು ನೆಟ್ಟಿ ಮಾಡಿಸ್ತೀವಿ. ನೆಟ್ಟಿ ಮಾಡಿಸಿ ಆದ್ಮೇಲೆ ಒಂದು ಮಾರನೇ ದಿವಸ ಏನೋ ಕಳೆನಾಶಕ ಅಂತ ಕೊಡ್ತೀವಿ. ಕಳೆನಾಶಕ ಆದ್ಮೇಲೆ ನೀರು ಕಟ್ತಾ ಇರ್ತೀವಿ ಒಂದು 15-20 ದಿವಸ, ಜೊತೆಗೆ ಮತ್ತೊಂದ್ಸಲ ಕಳೆ ಕೀಳಿಸಿ ಮತ್ತೆ ಗೊಬ್ಬರ ಕೊಡ್ತೀವಿ. ಆಮೇಲೆ ಆಗ ಕ್ರಾಪ್ ಯಾವ ರೀತಿ ಬರುತ್ತೆ ನೋಡಿಕೊಂಡು ರೋಗ ಇದ್ರೆ ಒಂದ್ 2-3 ಸಲ ಔಷಧಿ ಮತ್ತೆ ಪೌಡ್ರು ಕೃಷಿ ಇಲಾಖೆಯಿಂದ ಮತ್ತೆ ಸೊಸೈಟಿನಲ್ಲಿ ಸಿಗುತ್ತೆ. ಇತ್ತೀತರ ರೋಗ ಬಂದಿದೆ ಅಂದ್ರೆ ಜನರಲ್ ಆಗಿ ಎಲ್ಲ ವ್ಯಾಪಾರದಾರರಿಗೂ ಗೊತ್ತು, ಏನ್ ಔಷಧಿ ಕೊಡ್ಬೇಕು ಅದ ಔಷಧಿ ಕೊಡ್ತಾರೆ, ಅದನ್ನ ಸ್ಪ್ರೇ ಮಾಡ್ತೀವಿ, ಇಲ್ಲ ಪೌಡರ್ ಆದ್ರೆ ಪೌಡರ್ ಅನ್ನ ಸಿಂಪಡಿಸ್ತೀವಿ. ಅಂದ್ರೆ ಈ ನಟ್ಟಿ ಮಾಡೋಕ್ಕಿಂತ ಮುಂಚಿತವಾಗಿ ಮಣ್ಣಿನ ಜೊತೆ ಏನೇನು ಗೊಬ್ಬರ ಮಿಕ್ಸ್ ಮಾಡ್ತಿರೋ ತಾವು? ಅವಾಗ ಸುಫಲ ಮತ್ತೆ 17-17 ವಿಜಯ 17-17 ಅಂತ ಬರುತ್ತೆ, ಆ ಕಾಂಪ್ಲೆಕ್ಸ್ ಗೊಬ್ಬರನ ನೆಟ್ಟಿಗಿಂತ ಮುಂಚೆ ಹಾಕಿ ಆಮೇಲೆ ನೆಟ್ಟಿ ಮಾಡ್ತೀವಿ. ಯಾವ ಪ್ರಮಾಣದಲ್ಲಿ ಕೊಡ್ತೀರಾ? ಅಂದ್ರೆ ನಾವು 1.5 ಎಕರೆ ಅಂತಂದ್ರೆ ಒಂದು 2-3 ಚೀಲ ತಗೊಂಬಂದು ಹೋಲ್ಸೆಲ್ ಎಲ್ಲದಕ್ಕೂ ಹಾಕ್ತೀವಿ. 1.5 ಎಕರೆ ಅಷ್ಟನ್ನು ಗದ್ದೆಗೆ ಹಾಕ್ತೀವಿ. ಏನಾದ್ರಿಂದ ಉಪಯೋಗ ಏನು ತಮ್ಗೆ ಆ ತರ ಮಾಡೋದ್ರಿಂದ? ಗೊಬ್ಬರ ಚೆನ್ನಾಗಿ ಇದಾಗುತ್ತೆ, ನಮಗೆ ಇಳುವರಿ ಚೆನ್ನಾಗಿ ಬರುತ್ತೆ. ಒಂದು 3-4 ವರ್ಷಕ್ಕೆ ಒಂದ್ಸಲಿ ಸೆಣಬನ್ನ ಚೆಲ್ಬಿಟ್ಟು ಸೆಣಬನ್ನ ರೋಟ್ರಿ ಹೊಡೆಸಿ ಕೆಸರು ಮಾಡ್ತೀವಿ. ಆ ತರನೂ ಮಾಡ್ತಾ ಇರ್ತೀವಿ. ಒಂದೊಂದ್ಸಲಿ ಸೆಣಬಿನ ಗೊಬ್ಬರನು ಗದ್ದೆಗೆ ಫಲವತ್ತತೆ ಕೊಡುತ್ತೆ, ಅದ್ರ ಜೊತೆ ಈ ಗೊಬ್ಬರನು ಹಾಕೊಳ್ತಾ ಇರ್ತೀನಿ. ನಾಟಿ ಮಾಡ್ಬೇಕಾದ್ರೆ ಎಷ್ಟು ಅಂತರದಲ್ಲಿ ಗಿಡಗಳನ್ನ ನಾಟಿ ಅಂದ್ರೆ ಇದು ಮಾಡ್ತೀರಾ? ಅಂದ್ರೆ ಒಂದು ಒಂದು ಒಂದೂವರೆಗೆ ಒಂದು ಗೇಣು ಆಗಲ್ಲ, ಒಂದು ಗೇಣು ಉದ್ದ, ಆ ರೀತಿ ಒಂದು ಒಂದು ಗೇಣು ಚೋಟು ಅಂತೀವಲ್ಲ ಅದ್ರಲ್ಲಿ ಆ ಲೆಕ್ಕದಲ್ಲಿ ನೆಟ್ಕೊಂತ ಹೋಗ್ತಾರೆ. ಅದ ರೀತಿ ಮಾಡಿದಾಗ ಏನು ಹೆಚ್ಚು ಇಳುವರಿ ಬರುತ್ತೆ ಅಂತ? ಇಳುವರಿ ಅಂದ್ರೆ ಸ್ವಲ್ಪ ತೆಂಡೆ ಚೆನ್ನಾಗಿ ಹೊಡಿಯುತ್ತೆ, ಈಗ ಕಳೆ ಗಿಳೆ ಎಲ್ಲ ಕೀಳೋದಕ್ಕೂ ಜಾಗ ಚೆನ್ನಾಗಾಗುತ್ತೆ. ನಾವು ರೈತರು ಔಷಧಿ ಸಿಂಪಡಿಸುವಾಗ ಓಡಾಡಬೇಕಾದ್ರೆ ಕ್ಲೀನ್ ಆಗಿ ಕಾಲಿಟ್ಕೊಂಡು ಓಡಾಡ್ಬೋದು. ಅದಕ್ಕೋಸ್ಕರ ಒಂದು 5-7 ಇಂಚ ಲೆಕ್ಕಕ್ಕೆ ಗಿಡ ನೆಟ್ಕೊಂತ ಸಸಿ ನೆಟ್ಕೊಂತ ಬರ್ತೀವಿ. ನೆಕ್ಸ್ಟ್ ಯಾವಾಗ ಮತ್ತೆ ಬೇಸಾಯ ಯಾವಾಗ ಮಾಡ್ತೀರಾ ಸಸಿ ನೆಟ್ಟ ನಂತರವಾಗಿ? ಸಸಿ ನೆಟ್ಟ ಮೇಲೆ ಏನಿಲ್ಲ, ಮತ್ತೆ ಗದ್ದೆ ಕೊಯ್ದಾದ್ಮೇಲೆ ಮತ್ತೆ ನಾವು ಬೇಸಾಯ ಮಾಡೋದು. ಬೇಸಾಯ ಮಾಡಿ ಮತ್ತೆ ಅದೇ ರೀತಿ ಸಸಿ ಬಿಟ್ಕೊಂಡು ಸಸಿ ರೆಡಿ ಮಾಡ್ಕೊಂಡು ಗದ್ದೆ ಎಲ್ಲ ಉಳುಮೆ ಮಾಡಿ ಸುತ್ತಲೂ ಬದ ಕೆತ್ತಿ ಎಲ್ಲ ನೀರು ಗೀರು ಕ್ಲೀನಾಗಿ ಬಿಲ್ಲಂಗೆ ಬದ ಕ್ಲೀನಾಗಿ ಕಟ್ಕೊಂಡು ಮತ್ತೆ ಕೆಸರು ಮಾಡಿ ನೆಡ್ತೀವಿ. ಅದನ್ನ ಈ ಕಳೆಗಳು ಬೆಳೀತವೆ ಅಂದ್ರೆ ಭತ್ತದ ಮಧ್ಯದಲ್ಲಿ ಅವನ್ನ ಯಾವ ತರ ನಿರ್ವಹಿಸ್ತೀರ? ಅಂದ್ರೆ ಒಂದ್ಸಲಿ ಕಳೆ ನಾಶಕ ಹಾಕಿರ್ತೀವಿ, ಆಮೇಲೆ ಇನ್ನೊಂದ್ಸಲಿ ಕಳೆ ಕೀಳಿಸ್ತೀವಿ, ಕೈಯಲ್ಲಿ ಕೀಳ್ತಾರೆ ಆ ತರ ನಿರ್ವಹಣೆ. ಭತ್ತಕ್ಕೆ ಕೆಲವೊಂದು ರೋಗಗಳನ್ನೆಲ್ಲ ನಾವು ಕೇಳ್ತಾ ಬಂದ್ವಿ, ನಿಮ್ಮ ಒಂದು ಜಮೀನಲ್ಲಿ ಯಾವ್ದು ರೋಗ ಬಂತು ಅದರ ನಿರ್ವಹಣೆ? ಅದು ಬೂದಿ ರೋಗ ಅಂತ ಬರುತ್ತೆ, ತೆಂಡೆ ಎಲ್ಲ ಬೆಳ್ಳಗಾಗುತ್ತೆ, ಕೊನೆಗೆ ಬೆಳೆ ಎತ್ತರ ಬೆಳೆಯಲ್ಲ. ಆವಾಗ ಆಮೇಲೆ ಹುಳ ಬರುತ್ತೆ, ಹುಳುಗಳು ಎಲ್ಲ ದಿಂಡನ್ನೆಲ್ಲ ಕಟ್ ಮಾಡ್ತಾ ಇರುತ್ತೆ. ಆ ತರ ಕಂಡಾಗ ಔಷಧಿ ಹಾಕ್ತೀವಿ ನಾವು. ಕೃಷಿ ಇಲಾಖೆಯವರು ಇರ್ತಾರೆ. ಈಗ ರೈತ ಸಂಪರ್ಕ ಕೇಂದ್ರ ಅಂತ ಲಕ್ಕೊಳ್ಳಿಲ್ಲಿದೆ, ಹೋಬಳಿಗೊಂದಿದೆ, ಅಲ್ಲೋಗಿ ಕೇಳ್ತೀವಿ ತರ ಅಂತ. ಅದಕ್ಕೆ ಅವ್ರೇನು ಔಷಧಿ ಹೇಳ್ತಾರ ಅದನ್ನ ತಗೊಂಬಂದು ಸ್ಪ್ರೇ ಮಾಡ್ತೀವಿ. ಆ ತರ ಸ್ಪ್ರೇ ಮಾಡಿ ಅವಾಯ್ಡ್ ಮಾಡ್ತೀವಿ ಅದನ್ನ. ನೀರಿನಲ್ಲಿ ಯಾವ ತರ ಕೊಡ್ತೀರ ನೀರು? ಒಂದ್ ಸ್ವಲ್ಪ ಜಮೀನು ಒಣಗಿಸಿ ನೀರು ಕೊಡ್ತೀವಿ. ಒಂದ್ಸಲ ನೀರು ಕಟ್ಟಾದ್ಮೇಲೆ ನೆಟ್ಟಿ ಆದ್ಮೇಲೆ ಇದು ಕಳೆನಾಶಕ ಹಾಕಿದ್ರೆ ಅವಾಗ ಒಂದು 15-20 ದಿವಸ ನೀರು ಕೊಡ್ತೀವಿ. ಆಮೇಲೆ ನೀರು ನಿಲ್ಲಿಸಿರ್ತೀವಿ. ಮತ್ತೆ ನೀರು ಭೂಮಿ ಗೊತ್ತಾಗತ್ತಲ್ವ, ಭೂಮಿ ಯಾವಾಗ ಒಣಗಿದೆ ಅನ್ಸುತ್ತಾ, ಒಂದು ಸುಮಾರು ಒಂದು 20-25 ದಿವಸಕ್ಕೆ ಒಂದಾಗ ನೀರಂತೂ ಕಟ್ತೀವಿ. ಎಷ್ಟು ಬಾರಿ ಗೊಬ್ಬರ ಕೊಡ್ತೀರ? ಗೊಬ್ಬರ ಫಸ್ಟು ನಾಟಿ ಮಾಡೋ ಕೊಟ್ಟಿದ್ದ ಗೊಬ್ಬರ ಬಿಟ್ಟರೆ ಮತ್ತೊಂದು ಒಂದು ತಿಂಗಳು ಒಂದೂವರೆ ತಿಂಗಳಿಗೆ ಒಂದ್ಸಲ ಕೊಡ್ತೀವಿ. ಅಷ್ಟು ಬಿಟ್ಟರೆ ಮತ್ತೇನು ಕೊಡೋದು, ಎರಡು ಸಲ ಕೊಡ್ತೀವಿ. ಒಂದ್ಸಲ ನೆಟ್ಟಿ ಮಾಡಿದ್ರೆ ಎರಡು ಸಲ ಗೊಬ್ಬರ ಕೊಡ್ತೀವಿ. ಖರ್ಚಿನ ಬಗ್ಗೆ ಮಾತಾಡೋದಾದ್ರೆ? ಖರ್ಚಿನ ಬಗ್ಗೆ ಮಾತಾಡೋದಾದ್ರೆ ಖರ್ಚು ಈಗ ಲೇಬರ್ ಸಿಗಲ್ಲ, ಆಮೇಲೆ ಉಳುಮೆ ನೆಟ್ಟಿಗೆ ಟ್ರ್ಯಾಕ್ಟ್ರಿಲಿ ಓಡಿಸ್ತೀವಿ, ಎಲ್ಲ ಮಿಷನರಿಲೇ ಇದಾಗುತ್ತೆ. ಈ ಧರ್ಮಸ್ಥಳ ಸಂಘದವ್ರು ಈಗೊಂದು ನೆಟ್ಟಿಗೆ ಮಾಡೋ ಮಿಷನ್ ಒಂದು ಬಿಟ್ಟಿದ್ದಾರೆ. ಆ ಥರ ಮಿಷನ್ಗಳಲ್ಲೇ ಇದು ಮಾಡೋದ್ರಿಂದ ಸ್ವಲ್ಪ ಖರ್ಚು ಜಾಸ್ತಿನೇ ಬರುತ್ತೆ. ಆದರೂ ಏನು ರೈತರು ಕೆಲಸ ಮಾಡ್ತಾ ಇರೋದ್ರಿಂದ ಅದನ್ನ ಅವಲಂಬಿಸ್ಕೊಂಡಿದ್ದೀವಿ. ಆಮೇಲೆ ನಮಗೆ ಹುಲ್ಲು, ದನಿಗೆ ಹುಲ್ಲು ಬೇಕು. ಹುಲ್ಲಿಗೋಸ್ಕರ ನಾವು ವ್ಯವಸಾಯ ಭತ್ತ ಬೆಳಿಲೇಬೇಕಾಗುತ್ತೆ. ಹಂಗಾಗಿ ಅದ್ರ ಗೊಬ್ಬರ ನಾವು ತೋಟಕ್ಕೆ ಹಾಕ್ತೀವಿ. ಆ ಖರ್ಚುಗಳು ಕೆಲವು ಖರ್ಚು ನಮ್ಮ ನಮ್ಮಲ್ಲೇ ಬೇರೆ ಉತ್ಪನ್ನಗಳು ಮಾಡ್ಕೊಳ್ಳೋದ್ರಿಂದ, ಈ ಗೊಬ್ಬರ ಮಾಡ್ಕೊಳ್ಳೋದ್ರಿಂದ, ಭತ್ತ ಬೆಳೆಯೋದ್ರಿಂದ ಹುಲ್ಲು ಸಿಗುತ್ತೆ, ಹುಲ್ಲಿಂದ ನಾವು ದನ ಸಾಕೋದ್ರಿಂದ ಗೊಬ್ಬರ ಸಿಗುತ್ತೆ. ಅವನ್ನೆಲ್ಲ ನಾವು ಲೆಕ್ಕ ಹಾಕೋದಕ್ಕಾಗಲ್ಲ. ಅದಕ್ಕೋಸ್ಕರ ಈ ಇದರಲ್ಲಿ ಲಾಸ್ ಆದ್ರೂ ಈ ಕೆಲಸನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅಂದ್ರೆ ಭತ್ತಕ್ಕೆ ತಾವು ಕೊಟ್ಟಿಗೆ ಗೊಬ್ಬರ ಹಾಕಲ್ಲ ಅಂತ? ಭತ್ತಕ್ಕೆ ಕಡಿಮೆ ಹಾಕೋದು ಕೊಟ್ಟಿಗೆ ಗೊಬ್ಬರ. ಈ ಸೆಣಬು ಇದೆ ಹಾಕ್ತಿವಲ್ಲ, ಅದರಲ್ಲೇ ಯಾವಾಗಾದ್ರೂ ಒಂದ್ಸಲ ಇದು ಮಾಡ್ಕೊಂಡ್ರೆ ಆಯ್ತಷ್ಟೇ, ಮತ್ತೆ ಕೊಟ್ಟಿಗೆ ಗೊಬ್ಬರ ಹಾಕಲ್ಲ. ಹಿಂದೆ ಜಾಸ್ತಿ ಜಮೀನು ಇದ್ದಾಗ ತೋಟ ಇಲ್ಲದೆ ಇದ್ದಾಗ ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ದು, ಈಗ ಕೊಟ್ಟಿಗೆ ಗೊಬ್ಬರ ಹಾಕಲ್ಲ ಜಮೀನಿಗೆ. ಭತ್ತ ಬೆಳೆಯೋದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಲ್ಲ. ಈ ಸಲ ಇಳುವರಿ ಎಷ್ಟು ಬಂತು ಅಂತೀರ? ಈ ಸಲ ಕಮ್ಮಿ ಬಂತು, ಒಂದು ಎಕರೆಗೆ ಒಂದು 20 ಕ್ವಿಂಟಲ್ ಬಂದಿರ್ಬೋದು, ಒಂದೂವರೆ ಎಕರೆ ಅಂದ್ರೆ ಒಂದು 30 ಕ್ವಿಂಟಲ್ ಬಂದಿರ್ಬೋದು ಅಷ್ಟೇ. ಭತ್ತ ಲಾಸೆ. ಆಮೇಲೆ ಜೊಳ್ಳು ಜಾಸ್ತಿ ಬಂದ್ಬಿಟ್ಟಿದೆ ಈ ಸಲ. ಆಮೇಲೆ ಭತ್ತನೂ ಕೂಡ ಹೆಚ್ಚು ಎತ್ತರ ಬೆಳೆದಿಲ್ಲ, ಹುಲ್ಲು ಕೂಡ ಕಡಿಮೆನೆ. ಹಾಗಾಗಿ ಈ ವರ್ಷದ್ದು ಈ ಬೆಳೆಯಲ್ಲಿ ಸ್ವಲ್ಪ ಲಾಸೆ ನಮಗೆ. ಅಂದ್ರೆ ಜೊಳ್ಳು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ಅಂತೀರ? ಕಾರಣ ಅಂತಂದ್ರೆ ಅದು ಆ ಟೈಮಲ್ಲಿ ರೋಗ ಬೀಳುತ್ತೆ, ರೋಗ ಬಿದ್ದಾಗ ಭತ್ತ ಸರಿಯಾಗಿ ಇದಾಗಲ್ಲ, ಕಾಯಿ ಕಟ್ಟಲ್ಲ, ಹಂಗಾಗಿ ಜೊಳ್ಳು ಜಾಸ್ತಿ ಬರುತ್ತೆ. ನಿರ್ವಹಣೆ ಅದೇ ಔಷಧಿ ಹೊಡಿತೀವಿ. ಅದು ಈ ಸಲ ಒಂದ್ 2-3 ಸಲ ಪೌಡರ್ ಸ್ಪ್ರೇ ಮಾಡಿದ್ರು ಅದು ರೋಗ ಕಂಟ್ರೋಲ್ ಬರ್ಲಿಲ್ಲ, ಹಾಗಾಗಿ ಜೊಳ್ಳು ಆಯ್ತು ಅಷ್ಟೇ. ಇಳುವರಿ ಮುಂಚೆದಕ್ಕೂ ಈಗ ಏನ್ ವ್ಯತ್ಯಾಸ ಕಾಣ್ತೀರ? ಒಂದ 10 ಕ್ವಿಂಟಲ್ ಹೆಚ್ಚು ಕಮ್ಮಿ ಇರುತ್ತೆ, ಯಾವಾಗ್ಲೂ ಆ ತರನೇ ಇರುತ್ತೆ. ಪ್ರತಿ ಟೈಮು ಒಂದೇ ತರ ರೈತರು ಬೆಳೆ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಅದನ್ನ ನಾವು ಲಾಸು ಅಂತ ಅನ್ಕೊಳ್ಳೋದೇ ಇಲ್ಲ. ಏನೋ ಒಂದು ಜೀವನ ಮತ್ತೆ ಅದ್ರ ಉಪ ಉತ್ಪನ್ನಗಳು ಬರೋದ್ರಿಂದ ಸುಮ್ನೆ ಇದೆ ಅಷ್ಟೇ. ತಾವು ಜ್ಯೋತಿನೇ ಅಂತ ಯಾಕೆ ಬೆಳಿತೀರ? ಬೇರೆ ಭತ್ತ ಹಾಕಬಹುದಾಗಿತ್ತು. ಬೇರೆ ಭತ್ತ ಅಂದ್ರೆ ಇಲ್ಲಿ ರೈತರು ನಾವು ಏನ್ ಬೆಳಿತಾರೋ, ರೈತರು ಏನ್ ಬೆಳಿತಾರೋ, ಜ್ಯೋತಿ ಬೆಳಿತಾರೋ, ಅದನ್ನೇ ನಾವು ಬೆಳೆದ್ರೆ ಮಾರ್ಕೆಟಿಂಗ್ ಮಾಡ್ಬೋದು. ಈಗ ನಾವು ಊಟದ ಭತ್ತ ಬೇರೆ ಭತ್ತ ಬೆಳೆದ್ರೆ ನಮಗೆ ರೈತರು ಬೇರೆಯವರು ವ್ಯಾಪಾರಸ್ಥರು ಬರಲ್ಲ. ವ್ಯಾಪಾರಸ್ಥರು ಯಾವ ಭತ್ತನ ಜಾಸ್ತಿ ತಗೊಳ್ತಾರೋ ಅದನ್ನೇ ನಾವು ಬೆಳಿಬೇಕು. ಇಲ್ಲೇ ಇದ್ರೆ ನಾವು ಸಪ್ರೇಟ್ ಆಗಿ ಬೆಳ್ಕೊಂಡ್ರೆ ನಾವು ಬೇರೆ ರೈತರಿಗೋ ಇಲ್ಲ ಬೇರೆ ಕಸ್ಟಮರ್ಗೋ ನೀವು ಸಣ್ಣ ಭತ್ತ ತಗೊಳ್ರಿ ಅಂತ ಕೇಳ್ಬೇಕು. ನಮಗೆ ರೇಟ್ ಸಿಗಲ್ಲ, ರೇಟ್ ಸಿಕ್ಕುತ್ತೆ ಅಂದ್ರೂ ಅವರು ಹೋಲ್ಸೇಲ್ ಆಗಿ ತಗೊಳಕ್ಕೂ ಆಗಲ್ಲ. ಯಾವ 1 ಕ್ವಿಂಟಲ್ 2 ಕ್ವಿಂಟಲ್ ತಗೊಳ್ತಾರೆ ಅಂತವ್ರು ಏನು ಒಂದು 2-3 ಜನ ಸಿಕ್ಬೋದು, ಒಂದು 10 ಕ್ವಿಂಟಲ್ ಹೋಗುತ್ತೆ. ಇನ್ನು 25-30 ಕ್ವಿಂಟಲ್ ಎಲ್ಲಿಂದ ಬರೋದು ನಾವು? ಆ ಮಾರ್ಕೆಟ್ ಪ್ರಾಬ್ಲಮ್ ಆಗೋದ್ರಿಂದ ನಾವು ಜನ ಏನ್ ಬೆಳಿತಾರೋ ಅದೇ ಭತ್ತ ಬೆಳೆಯೋದಕ್ಕೆ ಇಷ್ಟಪಡ್ತೇವೆ. ಮಾರ್ಕೆಟಿಂಗ್ ಅಲ್ಲಿ ಹೆಂಗ್ ಮಾಡ್ತಾರೆ? ಬೆಳೆದಂತ ಭತ್ತನ ಕಟಾವ್ ಮಾಡೋದಾದ್ರು ಮೇಲೆ ಇಲ್ಲೇ ಲೋಕಲ್ ಅಲ್ಲೇ ವ್ಯಾಪಾರದಾರ ಇರ್ತಾರೆ, ಅವ್ರು ಬಂದು ತಗೊಂಡು ಹೋಗ್ತಾರೆ. ಅವ್ರ ಏನ್ ರೇಟ್ ಹೇಳ್ತಾರೋ ಅದೇ. ಈಗ ಏನಾಗುತ್ತೆ, ನೀವು ಹೇಳ್ದಂಗೆ ನಾವು ಬೇರೆ ಭತ್ತ ಬೆಳೆದ್ವಿ ಅಂದ್ರೆ ಆ ಭತ್ತಕ್ಕೆ ಡಿಮ್ಯಾಂಡ್ ಇರಲ್ಲ. ಅವಾಗ ಏನ್ ಮಾಡ್ತಾರೆ ವ್ಯಾಪಾರದಾರರು, ನೋಡಪ್ಪ ನಿನ್ ಭತ್ತಕ್ಕೆ ಇಷ್ಟೇ ರೇಟು, ಅವ್ರೇನ್ ಫಿಕ್ಸ್ ಮಾಡ್ತಾರೋ ಆ ರೇಟೇ ಆಗುತ್ತೆ. ಅದೇ ಜಾಸ್ತಿ ಜನ ಬೆಳೆದಿರೋ ಭತ್ತ ಆದ್ರೆ ಒಂದು 3-4 ಜನ ವ್ಯಾಪಾರದಾರರು ತಗೊಳ್ತಾರೆ, ಅವಾಗ ಸ್ವಲ್ಪ ರೇಟು ನಮಗೆ ಜಾಸ್ತಿ ಸಿಗುತ್ತೆ. ಎರಡು ರೀತಿ ಉಪಯೋಗ ಆಗುತ್ತೆ. ಒಬ್ಬರೇ ಒಂದೇ ತರ ಎಲ್ಲರೂ ಒಂದೇ ತರ ಭತ್ತ ಬೆಳೆದ್ರೆ ಅದೇ ಉಪಯೋಗ ಆಗುತ್ತೆ. ಎಲ್ಲೆಲ್ಲಿಂದ ಬರ್ತಾರೆ ತಮಗೆ ತಗೊಳಕ್ಕೆ? ಎಲ್ಲೆಲ್ಲಿಂದ ಬರ್ತಾರೆ? ಎಲ್ಲಿಂದ ಅಂದ್ರೆ ಇಲ್ಲೇ ಲೋಕಲ್ ಅಲ್ಲೇ ವ್ಯಾಪಾರದಾರ ಇರ್ತಾರೆ, ಅವರಿಗೆ ಹೊರಗಡೆಯಿಂದ ಮಾರ್ಕೆಟ್ ಇಂದ ಬರ್ತಾರಲ್ವಾ, ಅವ್ರು ಬಂದ್ರೆ ಇವರು ಇಲ್ಲಿ ವ್ಯಾಪಾರ ಮಾಡ್ತಾರೆ. ನಾವು ಕೊಡೋದು ಯಾಕೆಂದ್ರೆ ನಮಗೆ ದುಡ್ಡು ಕರೆಕ್ಟ್ ಆಗಿ ಅವತ್ತೇ ಕೊಡೋಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ ಲೋಕಲ್ ವ್ಯಾಪಾರದವ್ರು ಯಾರಿರ್ತಾರೋ ಅವರಿಗೆ ನಾವು ಕೊಡ್ತೀವಿ. ಅವರಿಗೆ ಬೇರೆ ಕಡೆಯವರು ಅವರು ಅವ್ರಿಗೆ ಲಿಂಕ್ ಇರ್ತಾರೆ. ನಮಗೆ ದುಡ್ಡು ಕೊಡೋದಾಗ್ಲಿ ನಾವು ಕೂಡ ಭತ್ತ ಕೊಡೋದಾಗ್ಲಿ ಅವರಿಗೆ ಇರುತ್ತೆ. ನಾವು ಇಲ್ಲಿ ಲೋಕಲ್ ಏಜೆಂಟ್ ಏನಿರ್ತಾರೆ ಲೋಕಲ್ ವ್ಯಾಪಾರದವರು ಅವ್ರಿಗೆ ಕೊಟ್ಟಿರ್ತೀವಿ. ಅವರಿಗೆ ಅವರು ಅವ್ರ ಹೋಲ್ಸೇಲ್ನವ್ರು ಅವ್ರು ಇದಾಗಿರ್ತಾರೆ. ನಮಗೆ ದುಡ್ಡಿನ ರಿಸ್ಕು ಇರಲ್ಲ. ಅದಕ್ಕೋಸ್ಕರ ನಾವು ಈ ಲೋಕಲ್ ವ್ಯಾಪಾರದವರಿಗೆ ಕೊಡೋದು. ಅಡಿಕೆ ಕೂಡ ಮಾಡ್ತಾ ಇದೀನಿ ಇದ್ರ ಜೊತೆಗೆ ಅಂತ ಹೇಳಿದ್ರೆ ಅದನ್ನ ಯಾವ ರೀತಿ ಮಾಡಿದ್ರಿ? ಎಲ್ಲಿಂದ ಗೋಟೆಲ್ಲ ಎಲ್ಲಿಂದ ತಂದು ಮಾಡಿದ್ರಿ? ಗೋಟೆಲ್ಲ ನಾವು ಬುಕ್ಕಂಬೂದಿಯಿಂದ ತಂದಿದೀವಿ. ಬುಕ್ಕಂಬೂದಿಯಿಂದ ಅಲ್ಲಿಂದ ನಾವೇ ಗೋಟ್ ತಗೊಂಡ್ಬರ್ತೀವಿ. ಅವರು ಡಬ್ಬದ ಲೆಕ್ಕ, ಕೊನೆಗೆ ತೂಕದ ಲೆಕ್ಕ, ಹಿಂದೆಲ್ಲ ಗೋಟೆಲ್ಲ ಲೆಕ್ಕ ಮಾಡಿಕೊಡೋರು ಇಷ್ಟಿಷ್ಟು ಅಂತೇಳಿ. ನಾವು ಆತರ ಎಲ್ಲ ರೀತಿಯಿಂದಲೂ ತಂದಿದೀವಿ. ಬೋಟು ಡಬ್ಬದ ಲೆಕ್ಕನೂ ತಂದಿದ್ದೀವಿ, ಕುಂಟಲ್ ಲೆಕ್ಕನೂ ತಂದಿದ್ದೀವಿ. ನಾವು ಒಂದು ನಮ್ಮ ತೋಟಕ್ಕೆ ಎಷ್ಟು ನೆಡಕ್ಬೇಕೋ ಅಷ್ಟು ಒಂದು 500-1,000 ನಾವೇ ಗೋಟ್ ಮಾಡ್ಕೊಂತೀವಿ. ಅಂದ್ರೆ ಗೋಟ್ ತಗೊಂಬಂದು ನಾವೇ ಪಾತಿ ಬಿಟ್ಟು ಅದನ್ನ ಮೊಳಕೆ ಬಂದ್ಮೇಲೆ ಪ್ಯಾಕೆಟಿಗೆ ಹಾಕಿ ನಾವೇ ಬೆಳ್ಕೊಂಡು ನಾವೇ ಅಡಿಕೆ ಸಸಿ ನೆಟ್ಕೊಳ್ತೀವಿ ಮನೆಯಲ್ಲಿ. ಒಟ್ಟು ಒಂದೂವರೆ ವರ್ಷ 2 ವರ್ಷದ ಗಿಡದ ತನಕ ಗಿಡ ನೆಡ್ತೀವಿ. ಆ ಸಸಿಗಳನ್ನ ಯಾವ ತರ ಪ್ರಾರಂಭದ ಹಂತದಲ್ಲಿ ನಿರ್ವಹಣೆ ಯಾವ ತರ ಮಾಡ್ತಾ ಇದ್ರಿ? ನಿರ್ವಹಣೆ ಅಂತಂದ್ರೆ ಫಸ್ಟ್ ಗೋಟ್ ತಂದ್ಮೇಲೆ ಎಲ್ಲ ಜೋಡಿಸಿ ಇಟ್ಟು ಮಣ್ಣು ಹಾಕ್ತೀವಿ. ಮಳಲನ್ನು ರೋಡ್ ಮಣ್ಣು ಇರುತ್ತಲ್ಲ ಸಣ್ಣ ಸಣ್ಣ ಮಳಲ್ ಟೈಪ್ ಮಣ್ಣು ಅದನ್ನ ಹಾಕಿ ಅದ್ರ ಮೇಲೆ ನೀರು ಹಾಕ್ತಾ ಇರ್ತೀವಿ. ಅವು ಒಂದು 2 ಎಲೆ ಬರೋ ಹೊತ್ತಿಗೆ ನಾವು ಪ್ಯಾಕೆಟು ಕೆಮ್ಮಣ್ಣು ಮತ್ತೆ ಕೊಟ್ಟಿಗೆ ಗೊಬ್ಬರ ಇಲ್ಲ ಅಂತಂದ್ರೆ ಹುಣಸೆ ಮರದ ಗೊಬ್ಬರ ಈ ತರ ಗೊಬ್ಬರ ಮತ್ತೆ ಮಿಕ್ಸ್ ಮಾಡಿಕೊಂಡು ಅದನ್ನ ಪ್ಯಾಕೆಟಿಗೆ ತುಂಬಿ ಆ ಗೋಟನ್ನ ತೆಗೆದು ಪ್ಯಾಕೆಟ್ ಒಳಗಿಟ್ಟು ನೀರಾಕಿ ಸಾಕ್ತೀವಿ. ಅದನ್ನ ಆ ರೀತಿ ಸಾಕೋದ್ರಿಂದ ತಮ್ಗೆ ಏನು ಲಾಭಗಳು ಏನೇನು ಸಿಗುತ್ತೆ ಅಂದ್ರೆ ಎಷ್ಟು ವರ್ಷಕ್ಕೆ ಅದು ಎಲೆ ಬರೋದು ಎಷ್ಟು ದಿವಸಕ್ಕೆ ಅಂತಂದ್ರೆ 1.5 ವರ್ಷ ಬೇಕು. ಈ ಜನವರಿಲಿ ನಾವು ಗೋಟು ನೆಟ್ಟು ಬೆಳೆದ್ವಿ ಅಂತಂದ್ರೆ ನೆಕ್ಸ್ಟ್ ಜೂನ್ ಜುಲೈ ಮುಂಗಾರು ಹೊತ್ತಿಗೆ ನೆಡ್ತೀವಿ. ಒಟ್ಟೆ 1-1.5 ವರ್ಷ ಬೇಕಾಗುತ್ತೆ. ಆ ಒಂದು ಗಿಡಗಳನ್ನ ನೆರಳಲ್ಲಿ ಸಾಕ್ತಿರೋ ಬಿಸಿಲಲ್ಲಿ ಇದು ಮಾಡುತ್ತ? ನೆರಳು ಬಿಸಿಲು ಎರಡೂ ಇರುತ್ತೆ. ಹಿತ್ತಲು ಕಡೆನೆ ಮಾಡೋದ್ರಿಂದ ಹಿತ್ತಲು ಜಾಗ ಇರೋದ್ರಿಂದ ಮರಳು ನೆರಳು ಬಿಸಿಲು ಎರಡೂ ಇರುತ್ತೆ. ನೀರು 2 ದಿವಸಕ್ಕೆ 1 ದಿವಸನೋ 1 ಸಲ ನೀರನ್ನ ಕೊಡ್ತಾ ಬರ್ತೀವಿ. ಆಮೇಲೆ ಗೊಬ್ಬರ ಹಾಕೊಳ್ತೀವಿ. ಈ ಸುಫಲ ಇಂಥವೆಲ್ಲ ಇರುತ್ತಲ್ಲ ಅದನ್ನ 1 ಕೆಜಿ ತಂದ್ರೆ 500 ಗಿಡಕ್ಕೂ ಹಾಕ್ತೀವಿ. 1-2 ಕೆಜಿ ತಂದ್ರೆ 1,000 ಗಿಡಕ್ಕೆ ಹಾಕೊಳ್ತೀವಿ. ಹಂಗೆ ವರ್ಷದ 1-2 ಸಲ ಗೊಬ್ಬರ ಕೊಡ್ತೀವಿ. ಗಿಡ ಬೆಳೀತಾವೆ. ಒಂದು ನಡೆಯೋಷ್ಟು ಬುಡ ಒಂದು ಹೆಬ್ಬೆಟ್ಟು ಕಿರ್ಬೆಟ್ಟು ಹೆಬ್ಬೆಟ್ಟಿನ ಗಾತ್ರಕ್ಕೆ ಬರೋಷ್ಟು ಬುಡ ಆದಾಗ ಆ ಟೈಮಿಗೆ ಮುಂಗಾರಿಗೆ ತೋಟ ಎಲ್ಲ ರೆಡಿ ಮಾಡ್ಕೊಂಡು ನೆಡ್ತೀವಿ. ತೋಟ ಎಲ್ಲ ರೆಡಿ ಅಂತ ಹೇಳಿದ್ರೆ ಯಾವ ತರ ರೆಡಿ ಮಾಡ್ಕೋತೀರ ತೋಟ? ಗುಂಡಿ ತೆಗೆದು ಗೊಬ್ಬರ ಹಾಕಿ ಕೆಮ್ಮಣ್ಣು ಹಾಕಿ ಆಮೇಲೆ ಟ್ರಂಚ್ ಕಿಂಚ್ ಎಲ್ಲ ಹುಡ್ಕೊಂಡು ಗಿಡ ನೆಡ್ತೀವಿ. ಗಿಡ ನೆಟ್ಟಾದ್ಮೇಲೆ ಅವಾಗ ಒಂದು ಸ್ವಲ್ಪ ಗೊಬ್ಬರ ಕೊಡ್ತೀವಿ, ಎಡಿ ಗೊಬ್ಬರ. ಆಮೇಲೆ ಒಂದು ಸ್ವಲ್ಪ ದಿವಸ ಬಿಟ್ಟು ಮಳೆ ಜಾಸ್ತಿ ಆದರೆ ನೀರು ಬುಡದಲ್ಲಿ ನಿಲ್ದಂಗೆ ಕ್ಲೀನ್ ಆಗೆಲ್ಲ ಕೆತ್ತಿ ಆ ಬುಡಕ್ಕೆಲ್ಲ ಮಣ್ಣಾಕಿ ಬಿಡ್ತೀವಿ. ಕೊನೆಗೆ ಅವಾಗವಾಗ ಒಂದು 2 ತಿಂಗಳಿಗೋ 3 ತಿಂಗಳಿಗೋ ಒಂದೊಂದ್ಸಲಿ ಸ್ವಲ್ಪ ಗೊಬ್ಬರ ಕೊಟ್ಕೊಳ್ತಾ ಬರ್ತೀವಿ. ಹಂಗೆ 1 ವರ್ಷ ಸಾಕಾದ್ಮೇಲೆ ನೆಕ್ಸ್ಟು ಬೇಸಾಯ ಹೊಡಿಯೋದು. ವರ್ಷಕ್ಕೆ 2 ಸಲಿನೋ 3 ಸಲಿನೋ ಗೊಬ್ಬರ ಕೊಡೋದು. ಆಮೇಲೆ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಇವೆಲ್ಲ ಇರುತ್ತೆ. ಅದನ್ನ ಬೇರೆ ಗಿಡಗಳಿಗೆಲ್ಲ ಹಿಂಗಾಕಿ ಟೈಮಿಗೆ ಸರಿಯಾಗಿ ಗಿಡಗಳಿಗೆ ಗೊಬ್ಬರ ಹಾಕೊಂತ ಬರ್ತೀವಿ. ನೀರು ನಿರ್ವಹಣೆ ಆ ಥರ ಮಾಡಿದ್ರೆ? ನೀರು ನಿರ್ವಹಣೆ ನಮಗೆ ಚಾನಲ್ ನೀರು, ಚಾನಲ್ ನೀರು ಇರೋದ್ರಿಂದ ನಮಗೆ ಹದ ನೋಡಿ ನೀರು ಕಟ್ತೀವಿ. ಬೇಕಾದಾಗ ನೀರು ಕಟ್ಕೊಳ್ತೀವಿ, ಇಲ್ಲದಾಗ ಇಲ್ಲ. ಒಟ್ಟಲ್ಲಿ ನಿಮ್ಮ ಒಂದು ತೋಟಕ್ಕೆ ಯಾವ್ದಾದ್ರು ರೋಗಗಳು ಬಂತ ಅಂತ ಅಂದ್ರೆ ಸುಳಿ ರೋಗ ದೊಡ್ಡ ಗಿಡಗಳಿಗೆ ಬಂದಿದೆ. ಈಗ ಸಣ್ಣ ಗಿಡಗಳಿಗೆ ಬಂದು 2 ವರ್ಷದಿಂದ ನೆಟ್ಟೋಕೆ ಸುಳಿ ರೋಗ ಏನಂತ ಕಾಣಿಸ್ಕೊಂಡಿಲ್ಲ. ದೊಡ್ಡ ಗಿಡಗಳು ಅದರಲ್ಲೇ ಸ್ವಲ್ಪ ಅಂಡೊಡ್ಕ ಉಳ್ಳುದ್ರೋದು ಇಂಥವೆಲ್ಲ ಬರ್ತವೆ. ಅವು ಶೀತದ ಟೈಮ್ ನೋಡ್ತೀವಿ. ಆಮೇಲೆ ಹಣ್ಣೊಡ್ಕ ಬರೋದಕ್ಕೆ ಪೊಟಾಶ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟರೆ ಹಣ್ಣೊಡ್ಕ ಕಮ್ಮಿ ಆಗುತ್ತೆ. ಅದು ನೋಡ್ತೀವಿ. ಹಣ್ಣೊಡ್ಕ ಜಾಸ್ತಿ ಇತ್ತು ಅಂದರೆ ನೆಕ್ಸ್ಟ್ ಗೊಬ್ಬರ ಕೊಡುವಾಗ ಪೊಟಾಶನ್ನ ಎಕ್ಸ್ಟ್ರಾ ಡೋಸ್ ಆಗಿ ಮತ್ತೆ ಕೊಡ್ತೀವಿ. ಅವು ಸ್ವಲ್ಪ ಕಡಿಮೆ ಆಗುತ್ತೆ. ನೀರು ನಿಂತರೆ ಕೊಳೆ ರೋಗ ಕೂಡ ಬರುತ್ತೆ. ಹೆಚ್ಚು ಈಗ ಹೆಚ್ಚು ಮಳೆಗಾಲ ಬಂತು, ಅದನ್ನೆಲ್ಲ ಯಾವ ಥರ ನಿರ್ವಹಿಸ್ತೀವಿ? ಎಲ್ಲ ಸಾಲ್ ಬಿಟ್ಟು ಸಾಲಿಗೆ ಟ್ರಂಚ್ ಹೊಡ್ಸಿದ್ದೀವಿ. ಆ ಟ್ರಂಚು ಮಳೆಗಾಲದಲ್ಲಿ ಓಪನ್ ಆಗಿರುತ್ತೆ, ಬೇಸಿಗೆನಲ್ಲಿ ಕ್ಲೋಸ್ ಮಾಡಿ ನೀರು ಕಟ್ತೀವಿ. ಮಳೆಗಾಲದಲ್ಲಿ ಓಪನ್ ಮಾಡ್ತೀವಿ, ನೀರು ಹೋಗುತ್ತೆ ಹೊರಗೆ. ಇಷ್ಟೆಲ್ಲ ಮಾಡಿದಾಗ ತಮ್ಗೆ ಇಳುವರಿ ಬಗ್ಗೆ ಹೇಳಿದ್ರೆ ಎಷ್ಟು ಇಳುವರಿ ಬಂತು ಎಕರೆಗೆ ಅಂತ? ಎಕರೆಗೆ 50-60 ಕ್ವಿಂಟಲ್ ಬರುತ್ತೆ. ಎಕರೆಗೆ 50-60 ಕ್ವಿಂಟಲ್ ಬರುತ್ತೆ. ನಮ್ದೊಂದು 3/4 ಎಕರೆ ಇದೆ. ಹೆಚ್ಚು ಕಮ್ಮಿ ಒಂದು 45-50 ಕ್ವಿಂಟಲ್ ಈ ವರ್ಷ ಬೆಳೆ ಬಂದಿದೆ. ಕಳೆ ನಿರ್ವಹಣೆ ಯಾವ ತರ ಮಾಡಿದ್ರಿ? ಕಳೆ ನಿರ್ವಹಣೆ ತೀರಾ ಮಳೆ ಇದ್ದಾಗ ರೌಂಡ್ ಅಪ್ ಹೊಡಿತೀವಿ, ಇನ್ನು ಸಾಧಾರಣ ಇದ್ದಾಗ ಕಳೆ ಹೊಡೆಯೋ ಮಿಷಿನ್ ಇರುತ್ತೆ, ಕಳೆ ಹೊಡೆಯೋ ಮಿಷಿನ್ ಕಳೆ ಹೊಡೆಸ್ಕೊಂತೀವಿ. ಈ ರೌಂಡ್ ಅಪ್ ಎಲ್ಲ ಹೊಡೆಯೋದ್ರಿಂದ ಭೂಮಿಗೆ ತೊಂದರೆ ಆಗುತ್ತೆ ಅಂತಾರೆ ತಾವು? ವರ್ಷಕ್ಕೊಂದ್ಸಲ ಹೊಡಿಯೋದ್ರಿಂದ ಅದು ಅನಿವಾರ್ಯ. ಮಳೆ ಜಾಸ್ತಿ ಇದ್ದಾಗ ಮಿಷಿನ್ ಹೊಡಿಯೋಕೆ ಹೋದ್ರೆ ಕಳೆ ಎಲ್ಲ ಕೆಸರು ಎಲ್ಲ ಕಿತ್ಕೊಂಡ್ ಬಂದ್ಬಿಡುತ್ತೆ, ಆ ಟೈಮಲ್ಲಿ ನಾವು ರೌಂಡ್ ಅಪ್ಗೆ ಆಗ್ಲೇಬೇಕಾಗತ್ತೆ. ಆದ್ರಿಂದ ವರ್ಷದ ಒಂದ್ಸಲಿ ತಪ್ಪದ ಎರಡ್ ಸಲ ರೌಂಡ್ ಅಪ್ ಹೊಡಿತೀವಿ, ಇನ್ನೊಂದು ಎರಡ್ ಸಲ ಮಿಷನ್ ಹೊಡಿಸ್ತೀವಿ. ಗೊಬ್ಬರ ಎಷ್ಟು ಬಾರಿ ಕೊಡ್ತೀನಿ ಅಂತ ಹೇಳಿದ್ರೆ? ಗೊಬ್ಬರ ನಾವು ಕೊಟ್ಟಿಗೆ ಗೊಬ್ಬರ ಎರಡು ವರ್ಷಕ್ಕೆ ಒಂದ್ಸಲಿ ಕೊಡ್ತೀವಿ. ಇನ್ನ ಈ ಕೆಮಿಕಲ್ಸ್ ಇದ್ರದ್ದು ಒಂದು ನಾಲ್ಕು ಚೀಲ ಎಕರೆಗೆ ಎರಡು ಸಲ ಕೊಡ್ತೀವಿ. ಒಂದು ಈ ಜನವರಿ ಟೈಮಲ್ಲಿ ನೀರು ಬಿಡ್ತಾರಲ್ಲ ಆ ಟೈಮಲ್ಲಿ ಒಂದ್ಸಲಿ ಕೊಡ್ತೀವಿ. ನೆಕ್ಸ್ಟ್ ಮುಂಗಾರು ಸ್ಟಾರ್ಟ್ ಆಗೋ ಟೈಮ್ ಜೂನ್ ಜುಲೈನಲ್ಲಿ ಒಂದ್ಸಲಿ ಕೊಡ್ತೀವಿ. ಯಾವ್ಯಾವ ಗೊಬ್ಬರ ಕೊಡ್ತೀರಾ, ಏನಕ್ಕೋಸ್ಕರ ಕೊಡ್ತೀರಾ? ಅದು ಸುಫಲ ಇವು ಕೊಡ್ತೀವಿ, ಅದಿನ್ನೇನು ಇಳುವರಿಗೋಸ್ಕರ. ಇದು ಪೊಟಾಷ್ ಹೇಳದ್ನಲ್ಲ, ಪೊಟಾಷ್ ನಾವು ಅದೇ ಅಂಡೋಡ್ಕ ಜಾಸ್ತಿ ಇದ್ರೆ ಪೊಟಾಷ್ ಕೊಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಗುಳ್ಳು ಉದ್ರೋದು ಅಂಡೋಡ್ಕ ಇದ್ರೆ ಪೊಟಾಷ್ ಜಾಸ್ತಿ ಕೊಡ್ತೀವಿ, ಇನ್ನೊಂದು ಎಕ್ಸ್ಟ್ರಾ ಒಂದ್ ಮೂಟೆ ತಗೊಂಡು ಕೊಡ್ತೀವಿ, ಇಲ್ಲ ಅಂದ್ರೆ ಬರೀ ಈ ಫರ್ಟಿಲೈಸರ್ ಮಾತ್ರ ಕೊಡ್ತೀವಿ. ಈ ಜನರೆಲ್ಲ ಸಿಗಲ್ಲ, ಅದನ್ನೆಲ್ಲ ಯಾವ ತರ ಮಾಡ್ತೀರಿ? ಈ ಕೂಲಿ ಕಾರ್ಮಿಕರ ಬಗ್ಗೆ ನೀವು ಒಬ್ಬರೇ ಮಾಡೋದು ತೋಟ ಅಂತ ಹೇಳಿದ್ರಿ, ಅದ್ರ ನಿರ್ವಹಣೆ? ಜನ ಸಿಗ್ತಾರೆ, ಜನ ಸಿಕ್ಕ ಟೈಮ್ ನೋಡ್ಕೊಂಡು ಮಾಡ್ತೀವಿ. ಒಳ್ಳೆ ಇಳುವರಿ ಬರ್ಬೇಕು ಅಂದ್ರೆ ಯಾವ ಸಮಯದಲ್ಲಿ ಅಡಿಕೆನ ನಾಟಿ ಮಾಡ್ಬೇಕು ಅಂತ? ಇಲ್ಲ ಸರ್, ಅದು ಮುಂಗಾರು ಟೈಮಲ್ಲಿ ಅಂತಾರೆ. ನಾವೆಲ್ಲ ಇಲ್ಲಿ ನಮ್ದು ನೀರಾವರಿ ಆದ್ರಿಂದ ನಮಗೆ ಮಳೆಗಾಲದಲ್ಲಿ ಸೊಸಿ ಅಡಿಕೆ ಸೊಸಿ ನೆಟ್ಬಿಟ್ರೆ ಶೀತ ಜಾಸ್ತಿ ಆಗುತ್ತೆ, ಹೋಗ್ಬಿಡುತ್ತೆ. ನಾವು ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಈ ಜನವರಿ ಸಂಕ್ರಾಂತಿ ಕಳೆದ್ಮೇಲೆ ಚಾನಲ್ ನೀರ್ ಬಿಟ್ಟಾಗ ಅಡಿಕೆ ಸಸಿ ನೆಟ್ಕೊಳ್ತೀವಿ. ನೋಡ್ಕೊಂಡ್ರೆ ಮುಂಗಾರು ಹೊತ್ತಿಗೆ ಒಂದ್ ಸ್ವಲ್ಪ ಬೇರೆಲ್ಲ ಬಿಟ್ಟಿರುತ್ತೆ, ಒಂದು ಎರಡು ಮೂರು ಸುಳಿ ಹೊಡೆದಿರುತ್ತೆ, ಅವಾಗಷ್ಟು ಶೀತಕ್ಕೆ ತಡ್ಕೊಳತ್ತೆ. ಹಾಗಾಗಿ ನಾವೆಲ್ಲ ನೀರಾವರಿ ಜಮೀನವರಾದ್ರಿಂದ ಜನವರಿ ಟೈಮಲ್ಲೇ ನಾವು ಅಡಿಕೆ ಸಸಿ ನೆಡೋದಕ್ಕೆ ಒಳ್ಳೇದು ಅಂತ ಅನ್ಕೊಂತೀವಿ. ಇಲ್ಲ ಅಂತಂದ್ರೆ ಅಕ್ಟೋಬರ್ ಕಳೆದ್ಮೇಲೆ, ಸೆಪ್ಟೆಂಬರ್ ಕಳೆದ್ಮೇಲೆ ಈಗ ನಮಗೆ ಬೇಸಿಗೆ ಬೆಳೆ ನೀರು ಕೊಡ್ತಾರೆ. ಈಗ ಒಂದು ತಿಂಗಳು ನೀರು ನಿಲ್ಲಿಸ್ತಾರೆ, ನೀರು ನಿಲ್ಲಕ್ಕಿಂತ ಒಂದೊಂದೂವರೆ ತಿಂಗಳು ಮುಂಚೆ ಅಡಿಕೆ ಸಸಿ ನೆಟ್ಕೊಂಡು ನೀರ್ಗೀರ ಹಾಯಿಸ್ಕೊಂಡ್ರೆ ಮಾಡ್ಕೋಬಹುದು. ಸೆಪ್ಟೆಂಬರ್ ಅಲ್ಲಿ ನೆಡಬಹುದು, ಇಲ್ಲ ಅಂತಂದ್ರೆ ಜನವರಿಲಿ. ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ಟೈಮ್ ಗಿಡ ಇಲ್ಲದಕ್ಕೆ ಟೈಮ್ ಅಷ್ಟೇ. ಆ ಇಳುವರಿಗೆ ಅಂದ್ರೆ ನಾವು ಟೈಮಿಗೆ ಸರಿಯಾಗಿ ವರ್ಷಕ್ಕೆ ಒಂದೆರಡು ಸಲ ಗೊಬ್ಬರ, ಎರಡು ವರ್ಷಕ್ಕೆ ಒಂದ್ಸಲಿ ಕೊಟ್ಟಿಗೆ ಗೊಬ್ಬರ ಈ ತರ ಕೊಟ್ಕೊಂತ ಬಂದ್ರೆ ಇಳುವರಿ ಇರುತ್ತೆ. ಎಷ್ಟು ವರ್ಷದ ನಂತರ ಹಿಂಗಾರ ಬಂದಿತ್ತು ತಮ್ಮ ಒಂದು ತೋಟದಲ್ಲಿ? ನಮ್ಮವೆಲ್ಲ ಆರು ಏಳು ವರ್ಷದ ಮೇಲೆ ಬೇಕು ಸರ್. ಈಗ 30 ವರ್ಷದ ಗಿಡನ? 20 ವರ್ಷದ ಗಿಡ. ಈಗ ಎಷ್ಟು ಬರ್ತಾ ಇದೆ ಇಳುವರಿ ತಮಗೆ? ಇಳುವರಿ ಅದೇ ಒಂದು ಮುಕ್ಕಾಲು ಎಕರೆ ಇದೆ, ಒಂದು 45-50 ಕ್ವಿಂಟಲ್ ಬರುತ್ತೆ. ಅಂದ್ರೆ ಮುಂಚೆ ತಾವು ಅನುಸರಿಸಿದ್ದ ಪದ್ಧತಿಗೂ ಇವತ್ತಿನ ಪದ್ಧತಿಗೂ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನಿಲ್ಲ ಸರ್, ನಾವು ಅದೇ ಹದ ನೋಡ್ಕೊಂಡು ಇಲ್ಲಿ ಅದೇ ವೆದರ್ಗೆ ತಕ್ಕಂತೆ ನೋಡ್ಕೊಂಡು ಸಾಕಬೇಕು ಗಿಡ ಅಷ್ಟೇ ಬಿಟ್ರೆ. ನಾವು ಅದನ್ನ ಅವಾಗ್ಲೇ ಮಾಡ್ತೀವಿ ಇವಾಗ್ಲೇ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಈಗ ಈ ವರ್ಷ ಮಳೆ ಇದೆ, ನಾವು ಹೋದ ವರ್ಷ ನಮಗೇನು ಗೊತ್ತು ಈ ತರ ಮಳೆ ಬರುತ್ತೆ ಅಂತ. ಆದ್ರೂ ನಾವು ಟ್ರೆಂಚ್ ಹೊಡಿಸಿದ್ವಿ, ಆ ಟ್ರೆಂಚ್ ಹೊಡಿಸಿದ್ದು ನಮಗೆ ಅನುಕೂಲ ಆಯ್ತು ಅಷ್ಟೇ ಹೊರತು. ಈಗ ನಾವು ಆ ತರ ಈಗ ಮಳೆಗಾಲ ಬರುತ್ತೆ ಟ್ರೆಂಚ್ ಹೊಡಿಸ್ಕೋಬೇಕು ಈ ತರ ಮಳೆ ಹಿಡಿಯುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಅಲ್ವಾ. ಅದು ನಾವು ಆ ಟೈಮಿಗೆ ಕಾಲಕ್ಕೆ ತಕ್ಕಂತೆ ಅಕ್ಕಪಕ್ಕದಲ್ಲೆಲ್ಲ ಹೆಂಗೆ ಮಾಡ್ತಾರೋ ಆ ತರ ನಾವು ಮಾಡ್ಕೊಂಡು ಹೋದ್ರೆ ಮಾಡ್ಬೋದು. ಅಂದ್ರೆ ಈಗ ಹವಾಮಾನ ವೈಪರೀತ್ಯ ಹೆಚ್ಚಾಗ್ತದೆ, ಮಳೆ ಬರುತ್ತೆ, ಚಳಿ ಇದೆ, ಬಿಸಿಲು ಬರುತ್ತೆ, ಈ ಒಂದು ಇದ್ದಾಗ ಗಿಡದ ಮೇಲೆ ಅಂದ್ರೆ ನಮ್ಮ ತೋಟದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅಂತೀರಿ? ಹೌದು ಸರ್, ಬೀರುತ್ತೆ. ಯಾಕೆಂತಂದ್ರೆ ಅವು ತೀರಾ ಚಳಿ ಆದ್ರೆ ಗಿಡಗಳು ಸರಿಯಾಗಿ ಬಿಡಲ್ಲ, ಕೊನೆಗೆ ಹೊಂಬಳೆ ಹೊಡುತ್ತೆ, ಹೊಂಬಳೆ ಹೊಡೆದ್ರೆ ಹೂ ಕಟ್ಟಲ್ಲ, ಕಾಯಿ ಕಟ್ಟಲ್ಲ, ಇವೆಲ್ಲ ಸಮಸ್ಯೆ ಆಗುತ್ತೆ. ಹವಾಮಾನ ವೈಪರೀತ್ಯ ಆದಾಗ ಅದನ್ನ ನಾವೇನ್ ಮಾಡಕ್ಕಾಗಲ್ಲ ಸರ್, ಅದು ಜಗತ್ತಿಗೆ ಆಗಿರೋದ್ರಿಂದ. ನಾವು ಆ ಟೈಮಿಗೆ ಏನು ಏನಾರು ಗೊಬ್ಬರ ಕೊಡುವಾಗ ಅಕಸ್ಮಾತ್ ಏನಾರು ತೀರಾ ಶೀತ ಆಯ್ತು ಅಂದ್ರೆ ಮಧ್ಯದಲ್ಲಿ ಒಂದ್ಸಲಿ ಇನ್ನೊಂದ್ಸಲಿ ರಾಸಾಯನಿಕ ಗೊಬ್ಬರ ಕೊಡ್ತೀವಿ ಅಷ್ಟೇ. ತೀರಾ ಗಿಡಕ್ಕೆ ತೊಂದರೆ ಆಗಲ್ಲ, ಗಿಡಕ್ಕೆ ಸ್ವಲ್ಪ ತೊಂದರೆ ಆಗಲ್ಲ ಅಷ್ಟೇ. ಇಲ್ಲ ಇದ್ರೆ ಅವು ಶೀತಕ್ಕೆ ಬರಲ್ಲ, ಇಲ್ಲ ಅಂತಂದ್ರೆ ಮಳೆ ಬೇಸಿಗೆ ಜಾಸ್ತಿ ಆಯ್ತು ಅಂದ್ರೆ ಗಿಡ ಒಣಗ್ತವೆ, ಗಿಡ ಒಣಗ್ತವೆ ಅಂದಾಗ ನೀರು, ನೀರಿನ ಜೊತೆ ಇನ್ನೊಂದ್ಸಲಿ ಒಂದ್ ಡೋಸ್ ಗೊಬ್ಬರ ಜಾಸ್ತಿ ಕೊಡ್ತೀವಿ ಅಷ್ಟೇ. ಎಕರೆಗೆ ಎಷ್ಟು ಬಂತು ತಮಗೆ ಆದಾಯ ಬಂತು ಅಂದ್ರೆ ಖರ್ಚು ಕಳೆದು ಆದಾಯ ಎಷ್ಟಾಯ್ತು ಅಂತ ಅಂದ್ರೆ ಸರ್, ಈಗ ನಾವು ಹಳೆ ತೋಟ ಹೊಸ ತೋಟ ಎಲ್ಲ ಇರೋದ್ರಿಂದ ಈಗ ನಾವೇನ್ ಆದಾಯ ಬರುತ್ತೆ ಅದನ್ನು ನಾವು ಪೂರ್ತಿ ಹೊಸ ತೋಟಕ್ಕೂ ಹಾಕ್ಬೇಕಾಗತ್ತೆ. ಹಂಗಾಗಿ ನಾವು ಆದಾಯನ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬರೀ ಅದೇ ಮುಕ್ಕಾಲು ಎಕರೆಗೆ ಮಾತ್ರ ಅಂತಂದ್ರೆ ಒಬ್ಬ ಮನುಷ್ಯ ಜೀವನ ಮಾಡಕ್ ಒಂದ್ ತಿಂಗಳಿಗೆ ಒಂದು 3-4 ಸಾವಿರ ಏನು ಜೀವನಕ್ಕಿದೆಯೋ ಅಷ್ಟಕ್ಕೆ ದುಡ್ಡು ಉಳಿಯುತ್ತೆ. ನಾವು 3 ಎಕರೆನೇ ಮೇಂಟೈನ್ ಮಾಡ್ಕೊಂಡು ಹೋದ್ರೆ, ನಾವು ಇನ್ನೂ ಜಾಸ್ತಿ ಮಾಡಿರೋದ್ರಿಂದ, ಜಾಸ್ತಿ ತೋಟ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಆ ತೋಟದ ದುಡ್ಡನ್ನ ಅಲ್ಲಿಗೆ ತೆಗೆದು ಹಾಕ್ತಾ ಇದೀವಿ ಅಷ್ಟೇ. ಎಲ್ಲಿ ಕೊಡ್ತೀರಾ ಅಡಿಕೆ? ಅಡಿಕೆ ನಾವಿಲ್ಲಿ ವ್ಯಾಪಾರದಾರಿಗೆ ಕೊಡ್ತೀವಿ. ಅದು 2 ತರ ಇದೆ, ಹಸಿ ಅಡಿಕೆ ಕುಂಟಾಲೋ ಹಿಂಗೆ ಅಂತೇಳಿ, ಮತ್ತೆ ಒಣ ಅಡಿಕೆ ಇಷ್ಟು ರೇಟು ಅಂತ ಇರುತ್ತೆ. ನಾವು ಆ ರೀತಿ ಯಾವ ರೀತಿ ಒಪ್ಪಂದ ಮಾಡ್ಕೊಳ್ತೀವೋ ಆ ರೀತಿ ನಮಗೆ ವ್ಯಾಪಾರದವರು ದುಡ್ಡು ಕೊಡ್ತಾರೆ. ಒಟ್ಟಲ್ಲಿ ಖರ್ಚು ಕಳೆದ ಲಾಭದಲ್ಲಿದೆ? ಖರ್ಚು ಕಳೆದ ಲಾಭದಲ್ಲಿ ಇರುತ್ತೆ. ಅಂದ್ರೆ ನಾವು ಅದನ್ನ ಅಲ್ಲೇ ಉಪಯೋಗಿಸ್ಕೊಂಡು ಇದ್ ಮಾಡೋದ್ರಿಂದ ಏನು ತೊಂದರೆ ಆಗಲ್ಲ. ಬೇರೆ ನಮ್ದು ಏನಾದ್ರು ಜಾಸ್ತಿ ಖರ್ಚ್ಕೊಂಡು ಹೋದ್ರೆ ಖರ್ಚು ಜಾಸ್ತಿ ಆಗುತ್ತೆ. ಉಳಿದ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಂದ್ರೆ ಸರ್, ರೈತರು ಕೆಲಸ ಮಾಡಿದ್ರು ಏನೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡ್ಬೇಕು. ಆಮೇಲೆ ಆ ವೆದರಿಗೆ ತಕ್ಕಂತೆ, ಆ ಕಾಲಕ್ ತಕ್ಕಂತೆ ಏನ್ ಮಾಡಕ್ ಸಾಧ್ಯನೋ ಅದನ್ನ ಅಕ್ಕಪಕ್ಕ ಜನಗಳ ಹತ್ರ ಕೇಳ್ಕೊಂಡು, ಇಲ್ಲ ಏನಾರು ಯಾವ್ದಾರು ಮಾಧ್ಯಮದಲ್ಲೋ ಎಲ್ಲಾರು ನೋಡ್ಕೊಂಡು ನಾವು ಅದಕ್ಕೆ ಸರಿಯಾಗಂತೆ ಗೊಬ್ಬರ ಹಾಕೊಂತಾ ಹೋದ್ರೆ, ಬೆಳ್ಕೊಂತಾ ಹೋದ್ರೆ ಏನು ಲಾಸ್ ಆಗಲ್ಲ. ಜೀವನ ಮಾಡ್ಕೋಬಹುದು. ಒಳ್ಳೇದು ಜಗದೀಶ್ ಅವರೇ, ತಾವು ಇದುವರೆಗೂ ತಮ್ಮ ಒಂದು ಕೃಷಿ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಅಡಿಕೆ ಹಾಗೂ ಭತ್ತದ ಕೃಷಿ ಅನುಭವ ಈ ಕುರಿತು ತರೀಕೆರೆಯ ಎಂಎಂ ಜಗದೀಶ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಈಗ ತರೀಕೆರೆ ತಾಲೂಕು ಲಿಂಗದಹಳ್ಳಿಯ ಚಂದ್ರಶೇಖರಾಚಾರ್ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. ಮಾನವ ಜೀವನ ಮಾನವ ಜೀವನ ಮಾಡಿ ಇದುವರೆಗೂ ತರೀಕೆರೆ ತಾಲೂಕು ಲಿಂಗದಹಳ್ಳಿಯ ಚಂದ್ರಶೇಖರಾಚಾರ್ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಎಲ್ಲರಿಗೂ ನಮಸ್ಕಾರ. ನಾನು ಸೆಲ್ವಮಣಿ, ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಕೆಲಸ ಮಾಡ್ತಾ ಇದ್ದೀನಿ. ಬರುವ 26ನೇ ತಾರೀಕು ಸಂಜೆ ಹೊತ್ತಿಂದ 7:30 ತನಕ ನಾವು ನಮ್ಮ ಆಕಾಶವಾಣಿಯಲ್ಲಿ ಮುಂಬರುವ ವಿಧಾನಸಭಾ ಎಲೆಕ್ಷನ್ ಪರವಾಗಿ ನಮ್ಮ ಆಲ್ ಇಂಡಿಯಾ ರೇಡಿಯೋದಲ್ಲಿ ನೇರ ಪ್ರಸಾರವನ್ನು